ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಆರಕ್ಕೆ ಕೇಳುವೆವು, ಸತತ ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ಮನೆ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಿಸಾನ್ ಮನೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಬೇಸಾಯದ ಅನುಭವ ಕುರಿತು ರೈತರಾದ ಶ್ರೀ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದಾವೆ, ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳಿ, ಅಡಿಕೆ ಬೆಳೆ ಬೇಸಾಯದ ಅನುಭವ ಕುರಿತು ರೈತರಾದ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿಹೈನಹಳ್ಳಿ ಗ್ರಾಮದ ರೈತರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ವಿಶ್ವನಾಥ ಅವರು. ನಮಸ್ಕಾರ ವಿಶ್ವನಾಥ ಅವರೇ. ನಮಸ್ಕಾರ, ಹೇಳಿ ಸರ್. ವಿಶ್ವನಾಥ ಅವರೇ, ನೀವು ಮೂಲತಃ ಕೃಷಿಕರು? ಹೌದು ಸರ್. ನಿಮ್ಮ ತಂದೆಯವರ ಕಾಲದಿಂದಲೂ ಏನೇನು ಕೃಷಿ ಇತ್ತು? ಕೃಷಿ ಮೊದಲೆಲ್ಲ ರೇಷ್ಮೆ ಎಲೆದೋಟ ಇತ್ತು ನಮ್ಮ ಅಪ್ಪರ ಅಫರಿನಲ್ಲಿ. ಅವರು ಹೋದ್ರು, ಹೋದ ತಕ್ಷಣ ನಮ್ಮ ಅಣ್ಣರು ಅಡಿಕೆ ಹಾಕಿ ಹೋದ್ರು ಒಂದು ಎಕರೆಯಲ್ಲಿ. ಅದು ಸೊಗಸಾಗಿ ಬಂದವು. ತದಾನಂತರ ಇತ್ತೀಚೆಗೆ ಒಂದು 4 ವರ್ಷಿಂಚೆ ನೀರು ಭಾಳ ಕುಂಠಿತಾಯ್ತು. ಅದಕ್ಕೆ 8 ಬೋರ್ ಓಡಿಸಿದೆ, ಆದರೂ ನೀರು ಸಕ್ಸಸ್ ಆಗಲಿಲ್ಲ. ಯಾವುದೋ ಒಂದು ಬುದ್ಧಿವಂತಿಕೆಯಿಂದ 1/2 ಇಂಚಿನ ವಾಲುಗಳು ತಂದು 3 ಲೈನ್ ಬಿಡ್ತಿದ್ದೆ. 3 ಲೈನ್ ಬಿಟ್ಟು ಅದು ಗಿಡ ಉಳಿಸ್ಕೊಂಡದ್ದು ನಾನು ಹೆಚ್ಚಿನ ಮಟ್ಟವಾಗಿ ನನ್ನ ಅದೃಷ್ಟ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಆ ಗಿಡ ಉಳಿಸ್ಕೊಂಡದಕ್ಕೆ ನನಗೆ ಬಹುಮಾನ ಸಿಕ್ಕಂಗಾಯ್ತು. ಭಾಳ ಭಾಳ ಚೆನ್ನಾಗಾಯ್ತು. ಈಗ ವರ್ಷ 10,000 ರೂಪಾಯಿ ಆಯ್ತು. ಅದು ಅಡಿಕೆ ಇಳುವರಿ ಇಲ್ಲ. ಅದು ವ್ಯವಹಾರಸ್ಥ ಬಂದು ತಗೊಂಬಕ್ಕೆ ಅಯಮಯ ಮಾಡಿದೆ. ಹಂಗಾಗಿ ಏನಪ್ಪ ಇದು ನನ್ನ ಅದೃಷ್ಟ ಇದ್ದದ್ದು ಹಾಕತ್ತೆ ಬಿಡು ಅಂತ ಸುಮ್ಮನಾದೆ. ಅವು ಚಾಲಿ ಅಡಿಕೆ ನಾನು ನನ್ನ ಹೆಣ್ಮಕ್ಳು ಅವನ್ನ ಒಂದೊಂದು ಅಡಿಕೆ ಆರಿಸಿ ಅದು 12,000-13,000 ಆಯಿತು. 13,000 ಆಯಿತು. ತದನಂತರ ನೀರು ಪ್ರಿಪೇರ್ ಆಯಿತು. ಪ್ರಿಪೇರ್ ಆಗಿ 75,000 ಆಯಿತು. ತಿರ್ಗಾ ಮುಂದಿನ ವರ್ಷ, ಆ ವರ್ಷ ಮುಗೀತು. ತಿರ್ಗಾ 1.5 ಲಕ್ಷ ಕೇಣಿ ಕೊಟ್ಟೆ. ಆ ವರ್ಷ ಮುಗೀತು, 3 ಲಕ್ಷ ಆಯಿತು. ತಿರ್ಗಾ ಮುಂದಿನ ವರ್ಷ 4,25,000 ಗುತ್ತಿಗೆ ಕೊಟ್ಟೆ. ತಿರ್ಗಿ ಈ ವರ್ಷ 6,500 ರೂಪಾಯಿ ಕ್ವಿಂಟಾಲ್ ಗಟ್ಟಲೆ ಕೊಟ್ಟಿದ್ದೇನೆ ಅಡಿಕೆ. ಎಷ್ಟು ಇಳುವರಿ ಆಯ್ತು ಈ ಸಲ? ಹಿಂದಿನ ಸರಿ ಗುತ್ತಿಗೆ ಕೊಟ್ಟಿದ್ದೆ, ಅದು ಲೆಕ್ಕ ನನಗೆ ಕನ್ಫರ್ಮ್ ಆಗಿಲ್ಲ. ಈ ಬಾರಿ ಇನ್ನ 1ನೇ ಕೊಯ್ಲು ಆಗಿದೆ, 12 ಕ್ವಿಂಟಲ್ 57 ಕೆಜಿ ಕೊಟ್ಟಿದ್ದೀನಿ. ಏನ್ ರೇಟ್ ಇದೀಗ? 6,300 ರೂಪಾಯಿ ಮಾತನಾಡ್ಕೊಂಡಿದೀವಿ. 12.5 ಕ್ವಿಂಟಲ್, 12 ಕ್ವಿಂಟಲ್ 57 ಕೆಜಿ, 12.5 ಅನ್ಕೊಂಬಿಡಿ. 12 ಕ್ವಿಂಟಲ್ ಅನ್ಕೊಳ್ಳೋಣ. ಈಗ ಹೆಂಗೆ ಕ್ವಿಂಟಲ್ ಅದು? 6,300 ಅಂತ ಮಾತನಾಡಿದ್ದೀವಿ. 6,300 ಹೌದು ಸರ್. ಈಗ ಸಾಮಾನ್ಯವಾಗಿ 75,000 ಆಗ್ತದ ಮಾಲು? ಹೆಚ್ಚು ಕಮ್ಮಿ 80,000 ಲೆಕ್ಕ ಆಗ್ತದ. 80,000 ಆಜು ಬಾಜು ಆಗ್ಬೋದು ಸರ್. ಈಗ ವರ್ಷದ ಕಟಾವ ಇದು? ಒಂದು ವರ್ಷದಲ್ಲಿ 4 ಕಟಿಂಗ್ ಬರ್ತದೆ ಸರ್. 4 ಕಟಿಂಗ್? ಇದು ನೀವು ಒಂದು ಕಟಿಂಗ್ ಹೇಳ್ತಾರದ? ಈಗ ಫಸ್ಟ್ನೇ ಕಟಿಂಗು. ಹಾಂ ಹಾಂ. ಫಸ್ಟಿಗೆ ಕೊನೆ ಹೊಡೆದದ್ದು ಫಸ್ಟಿಗೆ ಬರುತ್ತದೆ. ಎಷ್ಟು ತಿಂಗಳಿಗೊಮ್ಮೆ ಬರ್ತದೆ ಇದು? ಅದು ಒಂದು ವಾರ ತಿಂಗಳಿಗೆ ಆಜು ಬಾಜು ಬರುತ್ತೆ ಸರ್. ಫಸಲಿಗೆ ಬಂದು ಒಂಬಳೆ ಹೊಡೆದು 6 ತಿಂಗಳು ಆಗುತ್ತೆ ಸರ್. 6 ತಿಂಗಳಿಗೆ ಕಟಿಂಗ್ ಬರುತ್ತೆ. ಫಸ್ಟ್ನೇ ಕಟಿಂಗು ಮಾಡಿ ತದಾನಂತರ ಒಂದು ವಾರ ತಿಂಗಳು 2 ತಿಂಗಳು ಆಗುತ್ತೆ ಸರ್. ಎರಡನೇ ಕಟಿಂಗ್? ಎರಡನೇ ಕಟಿಂಗ್. ತಿರುಗಿ ಮೂರನೇ ಕಟಿಂಗು ಅದು 2 ತಿಂಗಳ ಲೆಕ್ಕ ಆಜು ಬಾಜು ಆಗುತ್ತೆ ಸರ್. ಒಟ್ಟಾರೆ ವರ್ಷಕ್ಕೆ 4 ಕಟಿಂಗ್ ಬರ್ತದೆ? 4 ಕಟಿಂಗ್ ಮಾಡ್ತಾರೆ ಸರ್. ಒಂದು ಕಟಿಂಗಿಗೆ 80,000 ರೂಪಾಯಿ ನಿಮ್ಗೆ ಆದಾಯ? ಅದು ಆದಾಯ ಬರ್ತದೆ. ಆದಾಯ ಇದೆ. ಹಾ ಹಾ. ಸರಾಸರಿ ಅಂದ್ರೆ ಸುಮಾರು 3,00,000 ರೂಪಾಯಿ ಅಡಿಕೆ ನಿಮ್ಗೆ ಆದಾಯ ಬರೋದು? ಆಗ್ಬಹುದು ಸರ್. 3,00,000 ಮೇಲೆ ಆಗ್ಬಹುದು. ಖರ್ಚೇನ್ ಬರುತ್ತೆ ಅಡಿಕೆ ಬೆಳೆಗೆಲ್ಲ? ಏನು ಇನ್ವೆಸ್ಟ್ಮೆಂಟ್ ಹಾಕಿಲ್ಲ ಸರ್. ಈ ವರ್ಷ ಗೊಬ್ಬರ ಹಾಕಿದೀನಿ, ಹಾಕ್ಬೇಕು ಸರ್. ಈಗ ನಾವು ಬಹಳ ಗೊಬ್ಬರನೂ ಹಾಕಿಲ್ಲ. ಫಲವತ್ತತೆ ನೆಲ ಇದೆ, ಅದರಲ್ಲಿ ಗರಿ ಗಪ್ಪಡೆ ಬಿದ್ದವನ ಕಟಿಂಗ್ ಮಾಡಿ ಅದನ್ನ ಗೊಬ್ಬರ ಮಾಡ್ತೀನಿ ಸರ್. ಮಲ್ಚಿಂಗ್ ಮಾಡ್ತೀನಿ? ಮಲ್ಚಿಂಗ್ ಮಾಡಿ ಹೊದಿಕೆ ಮಾಡೋದು? ಹೊದಿಕೆ ಮಾಡಿ ಅದು ನೀರು ಸಿಂಪ್ಲರ್ ಮಾಡಿದ್ದೀನಿ ಸರ್. ಸಿಂಪ್ಲರ್ ಏನೇನು ಎಲ್ಲ ಸಿಂಗ್ಸಿ ಅದು ಕೊಳ್ತು, ರೀ ಕಾಂಪೋಸ್ಟ್ ಆಗುತ್ತೆ ಸರ್. ಆಗುತ್ತೆ ಅದು? ಹೌದು ಸರ್. ಸೊ ಅಂದ್ರೆ ನಿಮಗೆ ಬೇರೆ ಗೊಬ್ಬರದ ಖರ್ಚು ಇಲ್ಲ? ಬೇರೆ ಗೊಬ್ಬರ ಖರ್ಚು ಅನಾವಶ್ಯ ಸರ್. ಇಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದರಲ್ಲಿ ನಾವು ಗಿಡಗಳು ಹಾಕಿದಲ್ಲಿ ಅದು ಡಿಫ್ರೆನ್ಸ್ ಮಾಡಿ ಹಾಕ್ಬಿಟ್ರು ಸರ್, ರೂಟ್ರು ಮತ್ತೆ ನೇಗಿಲು ಹೊಡಿಯಕ್ಕೆ ಅಸಾಧ್ಯ. ವಿಶ್ವನಾಥ್ ಅವರೇ, ಈ ಅಡಿಕೆ ಬೆಳಿಬೇಕಂತಕ್ಕಂಥ ಪ್ರೇರಣೆ ಯಾವಾಗಾಯ್ತು? 96ನೇ ಇಸ್ವಿಯಲ್ಲಿ ನಮ್ಮ ಅಣ್ಣರೇ ವಿಜಯ ಅಂಗಡಿ ಅಂತ ಆಕಾಶವಾಣಿಗೆ ಅದಾರೆ ಸರ್, ಅವರೇ ನಮಗೆ ಸಸಿಗಳು ತಂದು ಕೊಟ್ಟು ಹಾಕ್ಸಿ ಕೊಟ್ಟು ಹೋದ್ರು ಸರ್. ಹಾಕ್ರಪ್ಪ ಚೆನ್ನಾಗಿ ಬೆಳೀರಪ್ಪ ಚೆನ್ನಾಗಿ ಇದಾಗ್ರಿ ಅಂತಂದು ಅವರೇ ಪ್ರೇರಣೆ ಮಾಡಿ ಕೊಟ್ಟು ಹೋದ್ರು. ನಿಮ್ಗೆ ಆಸಕ್ತಿ ಇತ್ತ ಅಡಿಕೆ ಮಾಡೋಣ? ನಾನು ಅವಾಗ ಸಣ್ಣ ಸರ್, ಅವಾಗ ಅಷ್ಟು ತಿಳುವಳಿಕೆ ಕಮ್ಮಿ. ಆದ್ರೂ ಇವತ್ತು ಅವ್ರು ನೆನ್ಸ್ಕೊಂಡು ಊಟ ಮಾಡ್ಬೇಕು. ಬಹಳ ಸೊಗಸಾಗಿ ಚಂದವಾಗಿದ್ದ ಸರ್ ಗಿಡ, ಒಳ್ಳೇದಾಯ್ತು ಸರ್. ಆಗ ಹಾಕಿರೋ ಗಿಡಗಳೇ ಆಗಿ 96ನೇ ಇಸ್ವಿಯಲ್ಲಿ ಹಾಕಿದ್ವಿ. ತಿರ್ಗಿ ಇತ್ತೀಚೆಗೆ ಒಂದು 4 ವರ್ಷ ಹಿಂದೆ ಗಿಡ ಹೋದ್ವು, ಅವು ಹೋಗಿ ಸಸಿ ಇಟ್ಟಿದ್ವಿ ಸರ್. ಒಂದು 70 ಸಸಿ ಹೋಗಿದ್ವು. ಅಡಿಕೆ ಕೊಯ್ಯಕ್ಕೆ ಬಂದರು, ಅವರು ನಾಟಿ ಮಾಡಿದ್ವಿ ಅಂತಂದ್ರು ಸರ್ ನರ್ಸರಿ ಪಾಕೆಟ್ನಲ್ಲಿ. ಅವನು ತಾಮಂದು ನಾನು ನನ್ನ ಮಕ್ಕಳು ಇಬ್ಬರು ಸೇರಿ ಹಾಕಿದ್ ಸರ್. ಈಗ ಅವು ಇನ್ನೊಂದು 1-2 ವರ್ಷ ಹೋದ್ರೆ ಫಸಲಿಗೆ ಅವು ಶುರುವಾಗ್ತಾವ ಸರ್. ಅವು ಶುರುವಾಗ್ತವೆ. ಹೌದು ಸರ್. ಈಗ ಅಡಿಕೆ ಲಾಭದಾಯಕ ನಿಮ್ಮ ದೃಷ್ಟಿಯಲ್ಲಿ? ಹೌದು ಸರ್, ಲಾಭದಾಯಕ. ನಿರ್ವಹಣೆ ಬಗ್ಗೆ ಮಾತಾಡಿ. ಸ್ಟಾರ್ಟಿಂಗ್ಲಿಂದ ನೀವು ಅಡಿಕೆ ಸಸಿ ನಾಟಿ ಮಾಡಿದಾಗ್ಲಿಂದ ಏನೇನು ನಿರ್ವಹಣೆ ಮಾಡ್ತಾ ಬಂದಿದ್ರಿ? ಅಡಿಕೆಯಲ್ಲಿ ಹುಲ್ಲು ಮತ್ತೆ ನೀಟಾಗೆ ನೀರು ಗೊಬ್ಬರ ಹುಲ್ಲಿಲ್ದಂಗ ಕಾಪಾಡ್ಬೇಕು ಸರ್. ಆದಷ್ಟು ಮೆತ್ತ ನೆಲಕ್ಕೆ ಹಾಕಿದರೆ ಅಡಿಕೆ ಬಂಪರ್ ಫಸಲು ಕೊಡುತ್ತದೆ. ಬೆದಲು ಕಲ್ಲು ಜಮೀನಿಗೆ ಹಾಕಿದರೆ ಫಲವತ್ತತೆ ಕಮ್ಮಿ ಇರುತ್ತೆ, ಗಿಡ ಬೇಗ ಬರಲ್ಲ. ಮತ್ತೆ ನೀರಿಂದು ಆಜು ಬಾಜು ನೋಡ್ಕೊಂಡು ನಾವು ಮುಂದೆ ಅನ್ನ ತಲೆಗಿಟ್ಕೊಂಡು ಮಾಡ್ಬೇಕು ಸರ್. ನೀರು ಇಷ್ಟಂತ ಬೇಕೇ ಬೇಕು. ನೀರು ಅದಕ್ಕೆ ಇರ್ಲೇಬೇಕು ಸರ್. ಈ ಮನುಷ್ಯನಿಗೆ ನೀರು ಹೆಂಗ ಹಂಗ, ಮನುಷ್ಯನ ನೀರಿಲ್ಲ ಅಂದ್ರೆ ಅದು ಸತ್ವಕ್ಕನಲ್ಲ ಅಂತ. ಹಂಗ ಅಡಿಕೆ ನೀರು ಇದ್ರೆ ಅದು ಗುಣಮಟ್ಟವಾಗಿ ಬರುತ್ತೆ, ಬೆಳೆಯುತ್ತೆ, ಫಸಲು ಕೊಡುತ್ತೆ. ನೀರು ಹೇಗೆ ಕೊಡ್ತೀರಿ ನೀವು? ನೀರು ಸಿಂಪ್ಲರ್ ಸರ್, ಡ್ರಿಪ್ ಇರಿಗೇಷನ್ ಇಲ್ಲ ಸರ್, ಮೈಕ್ರೋ ಸಿಂಪ್ಲರ್ ಸರ್. ಅದೇ ಅವ್ರ ಅಣ್ಣರನು ಅದನ್ನ ಪ್ಲಾನ್ ಮಾಡಿ ಹಿಂಗ್ ಮಾಡ್ರಪ್ಪ ಅಂತಂದ್ರು, ಅದನ್ನ ತೊಡ್ಸ್ಕೊಂಡು ನಾನು ನಮ್ಮ ಮಳೆಯ ಮಾಡಿದ್ವಿ. ಈಗ ಅದನ್ನೇ ಪರ್ಮನೆಂಟ್ ಆಗಿ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅದು? ಹೌದು ಸರ್. ಈಗ ಒಂದು ಈಗ ಸುಮಾರು ನೀವು ಒಂದು 4 ಎಕರೆಯಲ್ಲಿ ಅಡಿಕೆ ತೋಟ ಮಾಡ್ತಾ ಇದ್ದೀರಿ? 4 ಎಕರೆ ಅಲ್ಲ ಸರ್, ಒಂದು ಕಾಲು ಒಂದು ಇದ್ದದ್ದು ಅಡಿಕೆ, ಇದು ತೆಂಗು, ಮತ್ತೆ ಆ ಕಡೆ ಸುಬಬುಲ್ ಇತ್ತು ಸರ್. ಅದು ತೆಂಗಿನಲ್ಲಿ ಸುಬಬುಲ್ ಬೆಳೆದು ಎಮ್ಮರವಾಗಿ ಬೆಳೆದ್ಬಿಡ್ತು ಸರ್. ಮೊನ್ನೆ ಎಲ್ಲ JCB ತಗೊಂಡು ಅದನ್ನೆಲ್ಲ ತೆಗ್ಸಿದ್ದೀನಿ ಸರ್. ತೆಂಗಿನ ಮರಗಳು ಎಷ್ಟಿದಾವೆ? ತೆಂಗಿನ ಮರಗಳು ಒಂದು 100 ಲೆಕ್ಕ ಇದ್ದು ಸರ್, 60 ಲೆಕ್ಕ ಇದಾವ ಸರ್. ಅದು ನೀರು ಹೋಗಿ ಒಂದು 40 ಲೆಕ್ಕ ಫಿನಿಶ್ ಆದ್ವು. ಎಷ್ಟು ವರ್ಷ ಆಯ್ತು ಅವುಗಳನ್ನ ಹಾಕಿ? ಅವೆಲ್ಲ ಹಾಕಿ 25-30 ವರ್ಷ ಆಯ್ತು ಸರ್. ಈಗ ನಿರಂತರವಾಗಿ ಒಂದು ಆದಾಯ ಕೊಡ್ತಾ ಇದಾವೆ. ಈಗ ಪರವಲ್ ಸರ್ ಆದಾಯ ತೆಂಗಿನಲ್ಲಿ ಕೊಬ್ಬರಿಯಲ್ಲಿ ಕುಂಠಿತ ಆಗಿದೆ ಸರ್. ಏನ ಅಡಿಕೆ ಚಾಲ್ತಿ ಇದೆ, ರೇಟ್ನು ಚೆನ್ನಾಗಿದೆ. ತೆಂಗು ಏನ್ ಮೀಡಿಯಂ ಸರ್, 10 ರೂಪಾಯಿ ಅಲ್ಲಿಗೆ ಸುಸ್ತು ಹೊಡೆದವ್ ಸರ್. ಅಡಿಕೆ ಬೆಳೆಗೆ ಏನು ಸಮಸ್ಯೆಗಳು ಕಾಡ್ತವೆ? ಈಗ ಒಂದು 10 ವರ್ಷಿಂಚೆ ಮಂಗನ ಕಾಯಿಲೆ ಇದ್ದಂಗೆ ಎಲ್ಲ ಎಲೆ ಎಲ್ಲ ಒಣಗಿದಂಗೆ ಆಗವು. ಅದಕ್ಕೆ ನಾವೇನು ಫ್ರೇ ಮಾಡಲಿಲ್ಲ, ಏನಿಲ್ಲ. ತಿರುಗಿ ಒಂದು 2 ವರ್ಷ ಮೇಲೆ ಮೇಲೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ. ಅದು ತನ್ನಟ್ಟಿಗೆ ತಾನೇ ಪರಿಹಾರ ಆಯ್ತು ಸರ್. ಅದು ಏನು ನಾವು ಮೆಡಿಸಿನ್ ಏನೂ ಕೊಟ್ಟಿಲ್ಲ, ಚೆನ್ನಾಗಾಯ್ತು ಸರ್. ಈಗೇನು ರೋಗ ರುಜಿನ ಇಲ್ಲ. ಅಡಿಕೆಗೆ ಮರಕ್ಕೆ ಅಥವಾ ಅದಕ್ಕೆ ಆರೈಕೆಗೆ ಅಥವಾ ಅದಕ್ಕೆ ಗಿಡಗಳಿಗೆ ಸತು ಬೇಕಂದರೆ ಬೇರೆ ಏನಾದರೂ ಹೊರಗಡೆಯಿಂದ ಗೊಬ್ಬರಗಳು ಔಷಧಿಗಳು ಬೇಕಾಗ್ತದ? ಸಾವಯವ ಗೊಬ್ಬರ ಹಾಕ್ಬೋದು ಸರ್, ಸಗಣಿ ಗೊಬ್ಬರ. ಮತ್ತು ಈಗ ಮಣ್ಣು ಬೇರೆ ಕಡೆಯಿಂದ ಫಲವತ್ತಾದ ಮಣ್ಣು ಎರಿಸಿದ್ರೆ ಉತ್ತಮ. ಮತ್ತು ಮಲ್ಚಿಂಗು ಸೇದೆ ಸೇಪಡೆ ಗಿಡಕ್ಕೆ ಹಾಕಿದರೆ ಅದು ತನ್ನಷ್ಟು ತಾನೇ ನೀರಿನಿಂದ ಗೊಬ್ಬರ ಉತ್ಪತ್ತಿ ಆಗುತ್ತೆ. ನೀವು ಮಣ್ಣು ಏರಿಸಿದ್ರ ಇಲ್ಲಾದರೂ? ಮಣ್ಣು ಒಂದು ವರ್ಷ ಏರಿಸಿದ್ವಿ ಸರ್. ಅದು ಕೆರೆ ಮಣ್ಣು ನಮ್ಮ ಊರಲ್ಲಿ ಫಲವತ್ತತೆ ಇಲ್ಲ ಸರ್. ಅದು ಒಂದು ಮಿಶ್ರ, ಅದು ಎಟ್ಟೆ ಆಗುತ್ತೆ ಜಮೀನಿನಲ್ಲಿ. ತಿರ್ಗಾ ಅದನ್ನ ಏರ್ಸಕ್ಕೆ ಹೋಗ್ಲಿಲ್ಲ ಸರ್. ಒಮ್ಮೆ ಪ್ರಯೋಗ ಮಾಡಿದ್ರಿ? ಪ್ರಯೋಗ ಮಾಡಿ ಸರ್. ಅದು ಫಲಿತಾಂಶ ಕೊಡಲಿಲ್ಲ. ಎಟ್ಟೆ ಬರುತ್ತೆ ಸರ್, ಬಿರುಕು ಬಿರುಕು ಬಿಡುತ್ತೆ. ಹಂಗಾಗಿ ಫಲವತ್ತತೆ ಮಣ್ಣು ಹಾಕಿದ್ರೆ ಓಕೆ ಸರ್. ಈಗ ಎಲ್ಲಿ ಮತ್ತೆ ಬೇರೆ ಮಣ್ಣಿಗೆ ಪ್ರಯತ್ನ ಮಾಡಿ? ಮಣ್ಣು ಏರಿಲ್ಲ ಸರ್, ಫಲವತ್ತತೆ ಮಣ್ಣಿದೆ ನಮ್ಮದು. ಮಣ್ಣು ಏನು ಬೇಡ ಅನ್ನಿಸ್ತದೆ. ಒಟ್ಟಿಗೆ ಸಾವಯವ ರೂಪದಿಂದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಇನ್ನ ಫಲವತ್ತತೆ. ಒಟ್ಟಿ ನೇಗಿಲು ಮಾಡಿದ್ರೆ ಇನ್ನ ಚೆನ್ನಾಗಿ ಸರ್. ಅಡಿಕೆ ಕಟಾವ್ ಆದ್ಮೇಲೆ ಏನೇನು ಕೆಲಸ ಇರ್ತದೆ? ಅಡಿಕೆ ಕಟಾವ್ ಆದ್ಮೇಲೆ ಇನ್ನೇನಿಲ್ಲ ಸರ್. ಕಟಿಂಗ್ ಆದ್ಮೇಲೆ ಮುಗಿದೋ ಸರ್. ಹಸಿದೆ ಹಾಗೆ ತಗೊಂಡೋಗ್ಬಿಡ್ತಾರ? ಹಸಿದೆ ಅದನ್ನ ಬಿಡಿಸ್ಕೊಂಡು ಕ್ವಿಂಟಲ್ ಕಟ್ಲೆ ತಾಂಡ್ ಹೊಂಟು ಬಿಡ್ತಾರ. ನಾವು ಏನಾದ್ರೂ ಯಾವುದೇ ಸಂಸ್ಕರಣೆ ಕೆಲಸ ಮಾಡಲ್ಲ, ಯಾವುದೋ ಅದು ತಲೆ ಹಾಕಿಲ್ಲ ಸರ್. ನಮ್ಮ ಕಡೆ ಕೊಯ್ಯಕ್ಕೂ ಬರಲ್ಲ, ಹಚ್ಚಕ್ಕೂ ಬರಲ್ಲ, ಉತ್ಸಕ್ಕೂ ಸಮಸ್ಯೆ. ಅದೇನು ನ್ಯಾಕ್ನೆಟ್ಟೆಯಲ್ಲಿ ಅವ್ರ ಉದ್ಯೋಗ ಅವ್ರು ಮಾಡ್ತಾರೆ. ನಮ್ಮ ಕೈಲಿ ಇಲ್ಲಿ ಆಗಲ್ಲ, ಆಳು ಕಾಳನ್ನು ಗೊತ್ತಿಲ್ಲ ಅದು ಮಾಡೋದು. ಅದು ಇಲ್ಲಿ ಚಾಲ್ತಿ ಇಲ್ಲ ಸರ್. ಕಟಾವು ಮಾಡೋದು ಕೂಲಿ ಆಳುಗಳು? ಕೂಲಿ ಆಳುಗಳು ಅವರೆಲ್ಲ ಕರ್ಕೊಂಬರ್ತಾರೆ ಸರ್. ಅವರೇ ಕರ್ಕೊಂಬರ್ತಾರೆ? ಕರ್ಕೊಂಬರ್ತಾರೆ ಸರ್. ಅವರೆಲ್ಲ ಗುತ್ತಿಗೆ ಕೊಟ್ಟಿರೋ ಅವ್ರು ಎಂಡ ಬರೋಣ ಸರ್. ಅವ್ರು ಆಜು ಬಾಜು ಬಂದ್ರೆ ಎಲ್ಲ ಯಾವುದೇ ಖರ್ಚು ವ್ಯರ್ಥ. ಈಗ ನಿಮ್ಗೇನು ಅನಿಸ್ತು? ಕೆಲವೊಮ್ಮೆ ಗುತ್ತಿಗೆ ಕೊಟ್ಟಿದ್ರಿ, ಕೆಲವೊಮ್ಮೆ ಕಟಾವು ಮಾಡಿ ಕ್ವಿಂಟಲ್ ಗಟ್ಟಲೆ ಲೆಕ್ಕ ಕೊಟ್ಟಿದ್ದೀರಿ, ಯಾವ್ದು ಸೂಕ್ತ ಅನಿಸಿತು? ಒಂದು ರೀತಿಯಿಂದ ಗುತ್ತಿಗೆ ಕೊಟ್ಟರೆ ಲಾಸ್ ಆದರೆ ಅವರಿಗೆ ಪಶ್ಚಾತ್ತಾಪ ಬರುತ್ತೆ. ಕ್ವಿಂಟಲ್ ಗಟ್ಟಲೆ ಕೊಟ್ಟರೆ ಇಬ್ಬರಿಗೂ ಅನುಕರಣೆ ಆಗುತ್ತೆ, ಯಾವುದು ಸಮಸ್ಯೆ ಇರಲ್ಲ. ಕ್ವಿಂಟಲ್ ಗಟ್ಟಲೆ ಕೊಟ್ಟರೆ ಮಾರ್ಕೆಟ್ ಏನು ರೇಟ್ ಇರುತ್ತೋ ಅದರ ಆಜು ಬಾಜು 100-200 ರೂಪಾಯಿ ಕಡಿಮೆ ಮಾಡಿ ನಮ್ಮ ತಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅವ್ರಿಗೆ ನಮ್ಮೂರಲ್ಲ, ನಮಗೆ ನಮ್ಮೂರಲ್ಲ. ಈಗ ಒಂದು ವರ್ಷ ನಾನು 4,25,000 ಇನ್ನು ವರ್ಷ ಕೊಟ್ಟಿದ್ದೆ, ಅದರಲ್ಲಿ ಲಾಸ್ ಆತಣ್ಣ ಅಂತಂದು 25,000 ಬಿಡುಗಡೆ ಮಾಡ್ಕೊಂಡ. ಆದ್ರೆ ಬಿಟ್ಟೆ ನಾನು ತಿಳಿದು. ಈಗ ನಾನು ಅಂದೆ ಕ್ವಿಂಟಲ್ ಗಟ್ಟಲೆ ತಗೊಳಪ್ಪ, ಗುತ್ತಿಗೆ ಬೇಡ ಅಂದೆ. ಅಂತ ವಾದಿ ಮಾಡ್ಕೊಂಡು ತೆಗೆದುಕೊಂಡು ಹೋದ. ಆದರೂ ನಾನು ಕ್ವಿಂಟಲ್ ಗಟ್ಟಲೆ ಕೊಡೋಣ ಅಂತಂದು ನಿಶ್ಚಯಿಸಿ ಈ ವರ್ಷ ಕೊಟ್ಟೆ. ಈಗ ಅಡಿಕೆಯನ್ನು ಇಲ್ಲೇ ಬಂದು ಖರೀದಿ ಮಾಡ್ತಾರೆ, ಸಾಗಾಣಿಕೆಯ ತೊಂದರೆ ಇಲ್ಲ ನಿಮಗೆ? ಸಾಗಾಣಿಕೆ ತೊಂದ್ರೆ ಇಲ್ಲ, ಸಾಗಾಣಿಕೆ ಜವಾಬ್ದಾರಿ ಏನಿಲ್ಲ, ಮತ್ತೆ ಇನ್ನಿತರ ಖರ್ಚು ವೆಚ್ಚಗಳದ್ದು ಸಮಸ್ಯೆ ಇಲ್ಲ ಸರ್. ಓಕೆ. ಹೊರಗಿನ ಗೊಬ್ಬರದ ಬಳಕೆ ಕಡಿಮೆ, ಇರೋ ಅಲ್ಲಿಯ ತ್ಯಾಜ್ಯಗಳನ್ನೇ ಅದಕ್ಕೆ ಮಲ್ಚಿಂಗ್ ಮಾಡಿ ಹೊದಿಕೆ ಮಾಡಿ ಹಾಕ್ತೀರಿ? ಹೌದು ಸರ್. ಅದರ ಆಚೆ ಬೇರೆ ಯಾವ ಖರ್ಚುಗಳು ಇಲ್ಲ? ಯಾವ ಖರ್ಚು ಇಲ್ಲ ಸರ್. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ರೈತ ಅಡಿಕೆ ಬೆಳೆಯನ್ನು ಬೆಳೆದ್ರೆ ಖಂಡಿತವಾಗಿಯೂ ಸಹಿತ ಆರ್ಥಿಕವಾಗಿ ಸದೃಢನಾಗ್ತಾನೆ? ಹೌದು ಸರ್, ಆಗ್ತಾನೆ. ಈ ನೀರು ಇರ್ಬೇಕು, ನೀರು ಇರ್ಬೇಕು, ಮೇನ್ ನೀರು. ಈಗ ಅದನ್ನ ನೀರು ಇಲ್ಲಂದ್ರೆ ಅವನು ಈ ಬೋರ್ಗಳು ಹಾಕ್ಸಿ ತಿರ್ಗಿ ಸಾಲುವಂತ ಹಾಗೆ ತಿರ್ಗಿ ಸೈಟು ಮತ್ತೆ ಜಮೀನು ಇನ್ನಿತರ ಏನನ್ನ ಮಾರಾಟ ಮಾಡಿ ಸಾಲ ಪ್ರಿಪೇರ್ ಆಗ್ಬೇಕು ಸರ್. ಸೊ ನೀರು ಒಂದು ಇತ್ತು ಅಂದ್ರೆ ಸಮಸ್ಯೆ ಏನಿಲ್ಲ? ನೀರು ಮೇನ್ ಸರ್. ನೀರು ಇತ್ತಂದ್ರೆ ಅಡಿಕೆ ಬೆಳೆಸಬಹುದು, ಫಲವತ್ತತೆ ನೆಲ ಇರ್ಬೇಕು ಸರ್ ಅಡಿಕೆಗೆ ಇನ್ನ ಚೆನ್ನಾಗಿ. ಈಗ 4 ಎಕರೆ ತೋಟಗಾರಿಕೆ ಬೆಳೆಗಳು ಇದೆ, ಮತ್ತೆ ಇನ್ನುಳಿದ 6 ಎಕರೆಯಲ್ಲಿ ಏನೇನು ಬೆಳೀತಿದ್ರಿ? 6 ಎಕರೆಯಲ್ಲಿ 3 ಎಕರೆ ಶೇಂಗಾ ಹಾಕಿನ ಸರ್. ಟ್ರ್ಯಾಕ್ಟ್ರಲ್ಲಿ ಹಾಕ್ಸಿದೆ ಬೀಜ, 80 ಸೇರು ಹಾಕ್ಸಿದ್ದೀನಿ ಸರ್. ತಿರ್ಗಾ ಒಂದು 6 ಪ್ಯಾಕೆಟ್ ಮೆಕ್ಕೆಜೋಳ ಹಾಕ್ಸಿನಿ ಸರ್. ಅದು ಸ್ವಲ್ಪ ಅದ್ರ ರೋಗ ಬಂದಿದೆ, ಮೀಡಿಯಂ ಇದೆ ಸರ್. ಈಗ ಒಬ್ಬ ಕೃಷಿಕನಿಗೆ, ನೀವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿದ್ದೀರಿ, ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಯಾವ್ಯಾವ ಸಹಾಯ ತಗೊಂಡಿದ್ದೀರಿ ನೀವು? ನೋಡಿ ಸರ್, ಸಿಂಪ್ಲರು ತಗೊಂಡಿದ್ದೀನಿ ಸರ್. ಡ್ರಿಪ್ಗೇರ್ಷನ್ಗೆ ನಾವು ಅರ್ಜಿ ಕೊಟ್ಟಲ್ಲ, ಮಾಡಲಿಲ್ಲ. ಅದು ಅನಿ ಬಂದು ರಿಕ್ವೈರ್ ಆಗಲ್ಲ ಅಂತಂದು ಇದು ಮಾಡಿದ್ವಿ ನಾವು. ಈ ಮೇನ್ ಸಿಂಪ್ಲರ್ ತಾಮಾನ್ಯ ಸರ್ ಇಲಾಖೆಯಿಂದ ಇನ್ನಿತರ ಯಾವುದು ನಾವು ಉಪಯೋಗ ಮಾಡ್ಕೊಂಡ್ರು ಸರ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಅದು ಹಣ ಬರುತ್ತೆ ಅಕೌಂಟ್ಗೆ, ವರ್ಷ 6-4 ಸಾವಿರ ಲೆಕ್ಕ ಬರುತ್ತೆ. ನಿಮಗೆ ಅದರಿಂದ ಯಾವ ರೀತಿ ಸಪೋರ್ಟಿವ್ ಆಗಿದೆ ಅಂತ, ನೀವು ಆ ಹಣವನ್ನ ಯಾವ್ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀರಿ, ಆಸರೆ ಆಯ್ತಾ ನಿಮ್ಗೆ? ಆಸೆ ಪರವಲ್ ಸರ್, ಗೊಬ್ಬರ ಬೀಜಕ್ಕೆ ಚೆನ್ನಾಗಿ ಮಾಡಿದಾರೆ ಸರ್. ಜೊತೆಗೆ ಒಬ್ಬ ಕೃಷಿಕ ಕುಟುಂಬಕ್ಕೆ ಅಥವಾ ಒಂದು ಯಾವುದೇ ಒಬ್ಬ ಕೃಷಿ ಮಾಡುವಂತ ರೈತರಿಗೆ ದನಕರುಗಳು ಬೇಕೇ ಬೇಕು. ದನಕರುಗಳು ಇದ್ರೆ ಬಹಳ ಚೆನ್ನಾಗಿ ಸರ್. ಈ ಕಡೆಗೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಇವೆಲ್ಲ ಹೊರಡಿಸಿ ಕೊಡ್ಬೇಕಂದ್ರೆ ದನಗಳು. ಹೈನುಗಾರಿಕೆ ಇದೆ ನಿಮ್ದು? ಹೈನುಗಾರಿಕೆ ಸಣ್ಣಗಿದೆ ಸರ್. ಒಂದು ಹಸು ಇದೆ, ನಾಟಿ ಹಸು ಇದೆ, ಒಂದು ನಾಟಿ ಎಮ್ಮೆ ಇದೆ. ಮನೆಗೆ ಬೆಳಿಗ್ಗೆ 1 ಲೀಟ್ರ್, ಸಾಯಂಕಾಲ 1 ಲೀಟ್ರ್ ತಗೊಂತೀವಿ ಸರ್. ಇನ್ನು ಉಳಿಕೆದಾವು ಒಂದು 3-4 ಲೀಟ್ರ್ ಡೇರಿಗೆ ಹಾಕ್ತಿವಿ ಸರ್. ತರಕಾರಿ ಬೆಳೆ ಈ ಥರದ್ದು ಏನಾದರೂ ಮಾಡ್ತಾ ಇದ್ರ? ತರಕಾರಿ ಮೇಲೆ ನಾವು ಕಾಳಜಿ ಇಲ್ಲ ಸರ್. ಅವು ತರಕಾರಿಗೆ ಈಗ ಮೆಡಿಸಿನ್ ನೋಡಿಬೇಕು, ಒಬ್ಬಂಟಿಗೆ ಕೂಲರ್ದು ಸಮಸ್ಯೆ ಇದೆ, ಯಾಕೋಟು ಸಮಸ್ಯೆ ಅಂತಂದು ನಾನು ಸುಮ್ಮನೆ ಆಗ್ಬಿಟ್ಟೀನಿ ಸರ್. ನಿಮ್ಮ ಕೃಷಿಯಲ್ಲಿ ಯಾವ್ಯಾವ ಕೆಲಸಗಳಿಗೆ ಕೂಲಿ ಕಾರ್ಮಿಕರ ಅಗತ್ಯ ಬೀಳ್ತದೆ? ಕೂಲಿ ಕಾರ್ಮಿಕರು ಅಗತ್ಯ ಅಂದರೆ ಬಿತ್ತಕಾರ, ಮತ್ತು ಕಾಸಿಗೆ ಕಳೆ, ಮತ್ತು ಕೊಯ್ಯಕಾರ, ತೆನೆಮುರಿಯಕಾರ ಸಮಸ್ಯೆ ಇದೆ ಸರ್. ಕೂಲಿಗಳ ಅವಶ್ಯಕತೆ ಇದೆ. ರಾಸಾಯನಿಕ ರಸಗೊಬ್ಬರಗಳು ಇವುಗಳ ಬಳಕೆ ಪ್ರಮಾಣ ಎಷ್ಟಿದೆ ನಿಮ್ಮಲ್ಲಿ? ಸಾಧಾರಣ ಇದೆ ಸರ್, ಒಂದು ಕಾಲ್ಭಾಗ ಲೆಕ್ಕ ಇದೆ ಸರ್. ಯಾವ್ಯಾವ್ದಕ್ಕೆ ಬಳಸ್ತೀರಿ ಹೆಚ್ಚಾಗಿ ನೀವು? ಈಗ ಮೆಕ್ಕೆಜೋಳಕ್ಕೆ ಹಾಕ್ತದೀನಿ ಸರ್. ಮೆಕ್ಕೆಜೋಳಕ್ಕೆ ಹಾಕಿದರೆ ಅದು ಒಂದು ಸ್ವಲ್ಪ ಗುಣಮಟ್ಟ ಬರುತ್ತೆ. ಶೇಂಗಕ್ಕೆ 1 ಚೀಲ ಹಾಕಿದ್ದೀನಿ ಸರ್. ಮೆಕ್ಕೆಜೋಳಕ್ಕೆ 1 ಚೀಲ 2 ಚೀಲ ಹಾಕಿದ್ದೀನಿ ಸರ್. ಮತ್ತು ವೀರ್ಯ 1-6 ಚೀಲ ಕೊಟ್ಟಿದ್ದೀನಿ ಸರ್. ಆದರೂ ಈ ಸರಿ ಗುಣಮಟ್ಟ ಇಲ್ಲ, ಅದ್ರ ರೋಗ ಬಂದಿದೆ. ಈಗ ವಿಶ್ವನಾಥ್ ಅವರು ಸಂಪೂರ್ಣವಾಗಿ ಕೃಷಿ ಮೇಲೇ ಅವಲಂಬಿತರು. ಅವನೇನು ಸರ್, ಬೇರೆ ಯಾವುದೇ ವ್ಯವಹಾರಗಳು? ವ್ಯವಹಾರಗಳು ಇಲ್ಲ ಸರ್. ಅಂಗಡಿ ಬೇರೆ ಆದಾಯದ ಮೂಲಗಳು ಬೇರೆ ಏನಿಲ್ಲ? ಯಾವುದೂ ಇಲ್ಲ ಸರ್. ನಮ್ಮ ಜಮೀನಾಯಿತು, ನಮ್ಮ ಬದುಕು ಜಮೀನು. ಅಂದರೆ ಒಂದು ಕೃಷಿಯಿಂದ ಒಂದು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿರಬಹುದಾ? ಇರ್ಬೋದು ಸರ್, ಅವರು ಟ್ಯಾಲೆಂಟ್ ಇದ್ದು. ನಾವು ಈಗ ತೋಟಗಾರಿಕೆ ಮಾಡಿ ಮತ್ತು ಅರಣ್ಯ ಗಿಡಗಳು ಹಾಕ್ಬೋದು, ಇನ್ನು ಮೇಲೆತ್ವ ಆಗ್ಬೇಕಂದ್ರೆ ಬೆಳಿಬೋದು ಸರ್. ಒಟ್ಟು ನೀರು ಮೂಲ, ನೀರು ಮೂಲ, ಅವನ ಆಸಕ್ತಿ ಮೂಲ ಇದ್ರೆ ಬೆಳೀತಾ ಬೆಳೀತಾ ಬೆಳೀತಾ ದೊಡ್ಡದಾಗ್ಬೋದು ಸರ್. ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ತಜ್ಞರು ಹೇಳ್ತಾ ಇದ್ದಾರೆ ಏನು ಅಂದರೆ, ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ, ನೀರಿನ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ನೀವು ಈ ಬಗ್ಗೆ ಯಾವುದಕ್ಕೆ ಮುಂದಾಗಿದ್ರಿ? ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು. ಅದು ಮಾಡಿಸ ಯಾರು ಅವರು ಬಂದಿಲ್ಲ, ನಾವು ವಿಚಾರ ತಗೊಂಡಿಲ್ಲ ಸರ್. ತಲೆಗೆ ಬಂದರೆ ನಮಗೆ ಚೆನ್ನಾಗಿ ಅಂತಂದು ನಾವು ಇಷ್ಟಪಡ್ತೀವಿ. ನಾವು ಮಣ್ಣು ವಿಜ್ಞಾನಿಗಳು ಯಾರು ನಮಗೆ ಸಂಪರ್ಕ ಮಾಡಿಲ್ಲ. ಅದು ನಮಗೆ ತೊಡಸ್ಕೊಳ್ಳಕ ನಾವು ಮಣ್ಣು ಪರೀಕ್ಷೆ ಮಾಡೋಕೆ ಕೊಟ್ಟಿಲ್ಲ. ಹಂಗಾಗಿ ಈ ಹಿಂದೆ ಯಾವಾಗಾದ್ರೂ ಮಾಡಿಸಿದ್ರ? ಒಂದು ಸರಿ ಮಾಡಿಸಿದ್ವಿ ಸರ್. ಅದು ಅಣ್ಣಾರು ತೆಗೆದುಕೊಂಡು ಹೋಗಿದ್ರು, ಅವ್ರೇನೋ ಕಮ್ಮಿದೆ ಗೊಬ್ಬರ ಹಾಕಪ್ಪ ಅಂತ ಹೇಳಿದ್ರು. ಹಾಕಿದ್ವಿ, ಪರವಲ್ಲ ಸರ್. ಮಾಹಿತಿ ಸಿಕ್ತು, ಹಾಕಿದ್ವಿ. ಒಳ್ಳೆಯದು ವಿಶ್ವನಾಥ್ ಅವರೇ, ಬಹಳ ಮುಖ್ಯವಾಗಿ ಅಡಿಕೆ ಬೆಳೆಗಾರರು ನೀವು. ಹೌದು ಸರ್. ಜೊತೆಗೆ ಶೇಂಗಾ, ಮೆಕ್ಕೆಜೋಳ ಬೆಳೀತಾ ಇದ್ದೀರಾ? ಹೌದು ಸರ್. ತೆಂಗು ಹಾಕ್ಕೊಂಡಿದ್ದೀರಿ? ಹೌದು ಸರ್. ನಿಮ್ಮ ಭಾಗದಲ್ಲಿ ಎಲೆ ಬೆಳೆಗಾರರು ಇದ್ದಾರೆ, ನೀವು ಆ ಪ್ರಯೋಗ ಮಾಡಿದ್ರಾ? ಹೇಗೆ ಪ್ರಯೋಗ? ನಮ್ಮ ಮೊದಲು ನಾವು ಸಣ್ಣರಿದ್ದಾಗ ಎಲೆ ತೋಟ 1 ಎಕರೆ ಇತ್ತು ಸರ್. ಅದು ಅವಾಗ ಬೇಡಿಕೆನೇ ಇದ್ದಿಲ್ಲ. ಒಂದು ಕಟ್ಟಿ 2 ರೂಪಾಯಿ 3 ರೂಪಾಯಿ. ಈಗ ಒಂದು 40 ವರ್ಷ ಹಿಂಚೆ, ನಾನು ಸಣ್ಣನು ಅವಾಗ. ಕೂಲಿ ಆಳು ಬರೋದು ಸಮಸ್ಯೆ, ಬಳ್ಳಿ ಎಲ್ಲ ಬಿದ್ದು ಅದೆಲ್ಲ ಕಿತ್ಕೊಂಡ್ಬಿಡೋದು. ಅದು ಅಲ್ಲೇ ದಲ್ಲಿಗೆ ಹಾಕೋದಿಲ್ಲ ಸರ್. ಆ ಜಿಗುಪ್ಸೆಯಿಂದ ಎಲೆ ದೋಟ ಸಮಸ್ಯೆ ಬೇಡಪ್ಪ ಅಂತ ತೆಗೆದ್ರು. ಇವತ್ತಿನ ಮಟ್ಟದಲ್ಲಿ ಮೊನ್ನೆ ಭೀಮ ಸಮುದ್ರ ಒಬ್ಬ ರೈತ ಹೇಳ್ದಾತ, 1 ಎಕರೆಗೆ 10 ಲಕ್ಷ ರೂಪಾಯಿ ಆಗೈತಪ್ಪ ನಂದು ಎಲೆ ದೋಟ ಅಂತ ಹೇಳಿದ. ಅದು ನನಗೆ ಆಶ್ಚರ್ಯ ಆಗ್ಬಿಡ್ತು. ಅದು ಮಾಡೋರಿಗೆ ತಲೆ ಇರಬೇಕು, ಅವನ ಆಸಕ್ತಿ ಇರ್ಬೇಕು ಎಲೆ ದೋಟ ಅಂದ್ರೆ. ಹಂಗಾಗಿ ಅದು ಎಲೆ ದೋಟ ಒಲಿಮೆ ಸರ್, ಎಲ್ಲರಿಗೂ ಒಲಿಯಲ್ಲ ಅನ್ನಿಸ್ತತೆ, ಅದು ಒಲಿಮೆ ಸರ್. ಹಂಗಾಗಿ ಎಲೆ ದೋಟ ಮೇಲೆ ನಾವು ಆಸಕ್ತಿ ಇಲ್ಲ. ಅದು ಎಲೆ ದೋಟ ಆದಾಯನೂ ಇದೆ ಸರ್. ಆದಾಯ ಅಂತೂ ಇದೆ, ಆದಾಯ ಇದೆ ಸರ್, ಫುಲ್ ಆದಾಯ. ನೀವು ಪ್ರಯತ್ನ ಮಾಡಿಲ್ಲ? ಪ್ರಯತ್ನ ಮಾಡಿಲ್ಲ ಸರ್. ಈಗ ವಿಶ್ವನಾಥರು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರು ಇದ್ದೀರಾ ಈ ಕೃಷಿಯಲ್ಲಿ, ಯಾರ್ಯಾರು ಏನೇನು ಪಾತ್ರ ನಿರ್ವಹಿಸ್ತಾ ಇದ್ದಾರೆ, ನಿಮ್ಮ ಪಾತ್ರ ಏನು? ನಮ್ಮ ಪಾತ್ರ ಎಲ್ಲ ನಮ್ಮ ಹೆಣ್ಮಕ್ಳು ನಾನು ಪಾತ್ರ ವಹಿಸ್ತೀವಿ ಸರ್.